ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಬೋಗನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಅಬ್ದುಲ್ ಲತೀಫ್ ಪಟೇಲ್ ಅವರೊಂದಿಗೆ ಸಂದರ್ಶನ ಕೇಳಿವ್ರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ನಂತರ ಜಾನಪದ ಸಂಗೀತದಲ್ಲಿ ಸೋನುವ ಭೋಜಪೋಳ ಹಾಗೂ ಸಂಗಡಿಯರಿಂದ ಚೌಡಕಿ ಪದಗಳನ್ನು ಕೇಳಿವ್ರಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲೆಯ ಹಿರಿಯ ರೈತರು, ಅನುಭವಸ್ಥ ರೈತರು, ತಮ್ಮ ಜೀವನವನ್ನೇ ಕೃಷಿಗೆ ಮುಡಿಪಾಯಿಗಿಟ್ಟಂಥವರು ಅಫಜಲ್ಪುರ್ ತಾಲೂಕು ಭೋಗನಹಳ್ಳಿಯ ಅಬ್ದುಲ್ ಲತೀಫ್ ಪಟೇಲ್ ಅವರು ಹಿರಿಯ ರೈತರು ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ಲತೀಫ್ ಪಟೇಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಳೆದ 4 ದಶಕಗಳಿಂದ ಅಬ್ದುಲ್ ಲತೀಫ್ ಪಟೇಲ್ ಅವರು ಕೃಷಿಯೊಳಗೆ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ. ಹಂಗೆ ನೋಡಿದ್ರೆ ಅವರ ತಂದೆ ತಾಯಿಗಳ ಜೊತೆಗೇನೆ ಅವರು ಸಣ್ಣವರಿದ್ದಾಗಿಂದ ಕೃಷಿ ಮಾಡದಂಥವ್ರು. ನಡುವ ಕೆಲಸಕ್ಕಾಗಿ ಬೇರೆ ದೇಶಕ್ಕೂ ಕೂಡ ಹೋಗಿ ಬಂದರು. ಆ ನಂತರ ಅಲ್ಲಿ ಕೃಷಿ ನೋಡಿ ಮತ್ತು ಇಲ್ಲಿಯ ಒಂದು ಸಂಪನ್ಮೂಲಗಳನ್ನು ನೋಡಿ ಯಾಕೆ ನಾವು ಇಲ್ಲೇ ಕೃಷಿ ಮಾಡಬಾರ್ದು, ಇದರೊಳಗೆ ಯಾಕೆ ನಾವು ಪ್ರಗತಿ ಸಾಧಿಸಬಾರ್ದು ಅಂದ್ಕೊಂಡು ಇಲ್ಲೇ ಉಳಿದು ಅವರು ಮಾಡಿದಂಥ ಕೃಷಿ ಇವತ್ತು ಎಲ್ಲರಿಗೂ ಮಾದರಿ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ಅಬ್ದುಲ್ ಲತೀಫ್ ಅವರೇ, ತಾವು ಕೃಷಿ ಶುರು ಮಾಡಿದ್ರಿ. ಕೃಷಿ ಶುರು ಮಾಡದಂತಹ ಒಂದು ಸಂದರ್ಭದೊಳಗೆ ಈ ಕೃಷಿ ಒಳಗೆ ನಾನು ಸಾಧನೆ ಮಾಡಿ ಜನರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಮತ್ತು ಕೃಷಿ ಒಳಗೆ ಏನು ಜೀವನ ಅದ ಅನ್ನೋದ್ರ ಬಗ್ಗೆ ತಾವು ಯಾಕೆ ಮನಸ್ಸು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್, ನಾವು ಪುರಾಯಿತು ಹಿಡಿದೇ ಒಕ್ಕಲ್ತನ ನಮ್ಮ ಜೀವನ ಸರ್. ನಮ್ಮ ತಾಯಿ ತಂದೆ ಒಕ್ಕಲ್ತನ ಮಾಡ್ತೀವಿ. ನಂದು ವಿದ್ಯಾಭ್ಯಾಸ SSLC ಪಾಸ್ ಆದ ನಂತರ 1980 ನಾನು ಸೌದಿ ಅರೇಬಿಯಾಕ್ಕೆ ಹೋದೆ ಸರ್. ಅಲ್ಲಿ ಒಂದು ಕನಿಷ್ಠ 5-6 ವರ್ಷ ಸೌದಿ ಅರೇಬಿಯಾಕ್ಕೆ ರಿಟರ್ನ್ ಬಂದ್ಮ್ಯಾಗ ಅಲ್ಲಿ ವಾತಾವರಣ ನೋಡಿ ನನಗೊಂದು ಭಾಳ ಬೇಜಾರಾಯ್ತು. ಅದಾದ ನಂತರ ದುಡ್ಡಿದ್ದು ನಾನು ಬಂದು ಇಲ್ಲಿ ಕೃಷಿ ಯಾಕೆ ಮಾಡಬಾರ್ದು, ತಾಯಿ ತಂದೆ ಮಾಡದಂಥದ್ದು ಕೃಷಿ ಅದ, ಆ ಸಾಧನೆ ಮ್ಯಾಗ ನಾನು ಕೃಷಿ ಮಾಡ್ಕೋತ ಬಂದು ಸರ್. ಆ ಪ್ರಿಣಾಗ ಸ್ವಲ್ಪ ರಾಸಾಯನಿಕದ ತಲಿ ಎತ್ತಿತ್ತು, ಯೂರಿಯಾದಿಂದ ಹಿಂಗೆ ಬೆಳಿಬಹುದು ಅದು ಬೆಳಿಬಹುದು. ಅಷ್ಟರ ಮಟ್ಟಿಗೆ ನಾವು ಒಂದು 8 ವರ್ಷನಾಗ ನಾನು ಲಾಸ್ ಆದ ಸರ್ ಕೃಷಿಯಲ್ಲಿ. ವಾತಾವರಣ ಏರುಪೇರು ಆಯ್ತು, ನೀರಿನ ಅವಶ್ಯಕತೆ ನಮ್ಗೆ ಬಹಳಷ್ಟು ಆಯ್ತು, ಆಗಲಿಲ್ಲ. ಹಿಂಗಾಗಿ ಒಕ್ಕಲ್ತನದಲ್ಲಿ ನನಗೆ ನಮ್ಮ ತಂದೆಯವರು ಗಳಿಸಿದ 100 ಎಕರೆ ಆಸ್ತಿ ಇತ್ತು ಸರ್. ನಾವು 6 ಮಂದಿ ಅಣ್ಣತಮ್ಮರು. ಈ ಟೈಪ್ ಒಕ್ಕಲ್ತನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕು, ನಡೆಸಬೇಕು ಅನ್ನೋದು ಒಂದು ವಿಷಯದಿಂದ ನಾ ಮಾತಾಡಿದ್ ಸರ್. ಅದು ಆದ್ರೆ 1986 ಏನೈತಂದ್ ಸರ್, ನಂಬಲ್ಲಿನೂ ನಮ್ಮ ವಾತಾವರಣದಲ್ಲಿ ಮಳಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗಿ ಬೆಳೆಗಳು ಹಾಳಾದವು ಸರ್. 86-85 ಇಲಿ ಹೋಳಿ ಬಹಳ ಐತೆ ಸರ್. ಇಂಥ ಒಂದು ವಾತಾವರಣದಾಗ ನಮ್ದು ಎಲ್ಲ ಅಗ್ರಿಕಲ್ಚರ್ ಬೇಸ್ ತಪ್ಪಿತು ಸರ್. ಅಂದ್ರೆ ಶುರು ಮಾಡಿದಾಗ ನಿಮಗೆ ಸಮಸ್ಯೆ ಚಾಲು ಆಯ್ತು? ಚಾಲು ಆಯ್ತು ಸರ್. ಈಗ ನಾವು ಮುಂದೆ ಏನ್ ಮಾಡ್ಬೇಕು ನನ್ಗು ಒಂದು ತಲೆಯಾಗ ಒಂದು ವಿಷಯಗಳು ಬಹಳ ಹಂಚ್ಕೋಬೇಕಾಗಿತ್ತು. 1987-1990 ನಾನು ಮತ್ತೆ ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ ಇದಕ್ಕೆ ಹೋದೇವ್ ಸರ್. ನಾವು ಸಿರಿಕಲ್ಚರ್ ಏನ್ ಡೆವಲಪ್ ಮಾಡ್ಬೇಕು ಅನ್ನೋದು ರೇಷ್ಮೆ ಕೃಷಿ ಒಂದು 5 ವರ್ಷ ಮಾಡಿದ್ವಿ ಸರ್. ರೇಷ್ಮೆಯಲ್ಲಿ ಸಾಕಷ್ಟು ಮತ್ತೆ ಲಾಸ್, ಯಾಕಂದ್ರೆ ಮೊಟ್ಟೆಗಳು ಸರಿ ಬರ್ಲಿಲ್ಲ ಅಥವಾ ಇಂಥ ವಾತಾವರಣದಾಗ ಏರುಪೇರಾಗಿ ಗೂಡುಗಳು ಎಲ್ಲ ಲಾಸ್ ಆದ್ರಿ. ಅದಾದ ನಂತರ

ಚೀಳ ಕಡಿತಂದ್ರೆ ನಾವು ಉತ್ತರಾಣಿ ಬೇರೆ ನಿವಾರಣೆ ಮಾಡ್ತೇವೆ. ಇಂಥವು ಸಾಕಷ್ಟು ಔಷಧಿಗಳು ಟಿಕ್ಕಿ ಸೊಪ್ಪು ಅಂತ ಕೇಳ್ತೀವಿ. ಮೊದಲು ಏನ್ ಮಾಡ್ತೀವಿ ಸರ, ಎಲ್ಲರೇ ಗಾಯಿ ಆಯ್ತಂದ್ರೆ ಟಿಕ್ಕಿ ಸೊಪ್ಪು ಸರ್ ಎರಡೇ ಮೂರನೇ ದಿನ ಮೈದು ಹೋಗ್ತಿತ್ತು. ಈಗ ನಾವು ಅದಕ್ಕೆ ಬಿಟ್ಟೇವು ಸರ್. ಈ ಯುಗದಲ್ಲಿ ಏನ್ ಮಾಡ್ಲಿಕ್ಕೆ ನಾವು ಮೆಡಿಕಲ್ ಮೆಡಿಕಲ್ ಅಂತ ಬೆನ್ನತ್ತೀವಿ ಸರ್. ಆಯುರ್ವೇದಿಕ್ ತಿನ್ಮ್ಯಾಗ ಉಳಿದಿದ ಔಷಧ ಇರ್ತದೆ ಸರ್, ಅವ್ರು ಮೆಡಿಕಲ್ ನಾವು ಬ್ಯಾಡ ಅಂತಕೇನಲ್ಲ. ಆದ್ರೂ ಫಸ್ಟ್ ಪ್ರಿಫರೆನ್ಸ್ ನಾವು ಹಳ್ಳಿ ರೈತರದಾಗ ಹಳ್ಳಿದು ವಾತಾವರಣದ ಬೆಳಿಬೇಕು ಸರ್. ಈಗ ತಾವು ಮೊದ್ಲ ಕೃಷಿ ಮಾಡುವಂತಹ ಸಂದರ್ಭದೊಳಗ ರಾಸಾಯನಿಕ ಕೃಷಿ ಮಾಡಿದ್ರಿ, ಅಲ್ಲಿ ಸಾಕಷ್ಟು ಸಮಸ್ಯೆ ಆಯ್ತು ತಮಗೆ. ಅದರ ನಂತರ ರೇಷ್ಮೆ ಕೃಷಿ ಮಾಡಿದ್ರಿ, ಅದು ಕೂಡ ಯಾಕೋ ನಿಮಗ ಒಲದು ಬರಲಿಲ್ಲ. ಹೂವಿನ ಬೇಸಾಯ ಯಾವ ರೀತಿ ತಮಗ? ಹೂವಿನ ಬೇಸಾಯದಲ್ಲಿ ಏನಾಗಿದೆ ಸರ್, ಆಕ್ಚುಲಿ ನಾವು ಟರ್ನ್ ಎಲ್ಲಿ ಆದ್ಯ ಸರ್, ರಾಸಾಯನಿಕ ಕೃಷಿಯಿಂದ ಮುಕ್ತಾಗಿ ಸಾವಯವ ಕೃಷಿ ಕಡೆ ಬಂದಿವಿ ಸರ್. ನನಗೆ ಅಲ್ಲಿ ಬಹಳ ಸಂತೋಷ ಆಯ್ತು. ರಾಸಾಯನಿಕ ಕೃಷಿಯಿಂದ ಮುಕ್ತ ಆದ ನಂತರ ನಮ್ಗೆ ಸಾವಯವ ಕೃಷಿ ಬಂದಾಗ ನಮ್ ದನ ಕರ ಕೊಟ್ಟಿಗೆ ಇದ್ರ ಜೊತೆ ನಾವು ಕೆಲಸ ನಡೀತಿ ಸರ್. ಈಗ ನಮ್ದೇ ಆದ ಗೊಬ್ಬರ ನಾವು ತಯಾರ ಮಾಡ್ಕೊಳ್ಳೇಕತ್ತೀವಿ, ಎರೆಹುಳ ಗೊಬ್ಬರ ಮಾಡ್ಕೋತೇವೆ, ಜೀವಾಮೃತ ಮಾಡ್ಕೋತೀವಿ, ಎರಿ ಜಲ ಅನಿಕೆ ಮಾಡ್ಕೊಳ್ಳೇಕತ್ತೀವಿ. ಈ ತರ ಮಾಡಿದಾಗ ನಮ್ ಯಾವುದೇ ಖರ್ಚುಗಳು ಇರ್ಲಿಲ್ಲ ಸರ್. ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಹೊರಗಿನ ತಂದು ಮಾಡ್ಬೇಕಾಗಿತ್ತು. ಈಗ ನಮ್ಮಲ್ಲಿ ಇದ್ದಂತ ವಸ್ತುಗಳನ್ನು ಬಳಸಿದಾಗ ಏನಂತ ನಮ್ಮ ಸಂಪತ್ತಿ ನಮ್ಮಲ್ಲಿ ಉಳಿದ ಸರ್. ಇದರಿಂದ ರೋಗಗಳು ಮುಕ್ತ ಆದ್ವು ಸರ್. ನಮ್ಗೆ ಎಷ್ಟು ರೋಗಗಳು ಬರ್ತೀವಲ್ಲ ಆ ರೋಗ ಮುಕ್ತ ಆದ್ವು. ಅದರಿಂದ ನಮ್ಮ ಜಮೀನು ಉಳಿದ್ವು ಸರ್, ಭೂಮಿ ಸಂರಕ್ಷಣೆ ಇತ್ತು. ನಾವು ಬರೋವರಿಗೆ ಮುಂದಿನ ಪೀಳಿಗೆ ಸಲುವಾಗಿ ಇದೊಂದು ಕೊಡುಗೆ ಕೊಟ್ಟು ಹೋದಂಗೆ ಅವ್ರಿಗೆ. ಹೂವಿನ ಬೇಸಾಯದಲ್ಲಿ ಏನೈತೆ ಸರ್, ಈಗ ಸಾಕಷ್ಟು ರೋಗ ಬರ್ಲಿಕ್ಕೆ ಕಂಟ್ರೋಲ್ ಅಂದ್ರೆ ಈ ಸೇವಂತಿಗೆ ಬಿಳಿ ಸೊಪ್ಪು ಇರ್ತದ ಸರ್, ಸಾಕಷ್ಟು ಹೇರ್ ಪೇರ್ ಐತಂದ್ರೆ ತಾಳಲ್ಲ, ಟಿಕ್ಕಿ ರೋಗಗಳು ಅಂತ ಇಂತ ಬಂದ್ಬಿಡ್ತಾವ. ನಾವೇನ್ ಮಾಡಿದ್ವಿ, ಎರಿ ಜಲ ಎರಿ ಹುಳ ಇದೇ ಸ್ಪ್ರೇ ಮಾಡಿದ ನಂತರ ಜೀವಾಮೃತ ಈಗ ಮಾಡಿದಾಗ ಅವ್ರು ಫಸ್ಟ್ ಕ್ಲಾಸ್ ಬೆಳಿಲಾಗತ್ ಸರ್. ಈಗ ಹೂವಿನ ಬೇಸಾಯದ ಏನಂದ ಸರ, ಈಗ ಯಾರಿನ ಬೀಗರು ಮನೆಗೆ ಬಂದ್ರೆ ಒಂದ್ 10 ಕೆಜಿ ಒಯ್ದಕ್ಕೆ ನಾವು ಮಾರ್ಕೆಟ್ ಮಾಡಿದ್ರೆ ನಮ್ಗೆ ದುಡ್ಡು ಬಂದ್ಬಿಡ್ತು. ಈಗ ನಾವು ತೊಗರಿ ಅಂದ್ರೆ 6 ತಿಂಗಳ ತನಕ ಕಾಯ್ಬೇಕು, ಕಬ್ಬು ಅಂದ್ರೆ 1 ವರ್ಷಕ್ಕೆ ತಾಳಬೇಕು. ಹೂವಿನ ಬೇಸಾಯದಾಗ ನಮ್ಮ ಅಫಜಲ್ಪುರ ತಾಲೂಕದವ್ರಿಗೆ ಎಲ್ಲ ಮಂದಿಗೆ ಏನ್ ಅನುಕೂಲ ಆಗ್ಯದ ಅಂದ್ರೆ ಸಾಕಷ್ಟು ದೇವಸ್ಥಾನಗಳು ಸರ್. ಒಂದು ಹೈದರಾಬಾದ್ಗೆ ದೇವಸ್ಥಾನ ಬರ್ತದೆ ಸರ್, ಅಫಜಲ್ಪುರ ಗತ್ತರ್ಗಿ ಭಾಗಮ್ಮ ದೇವಸ್ಥಾನ ಇರ್ತದೆ ಸರ್, ಗಾಣಗಾಪುರ ಮಹಾರಾಜರ ದೇವಸ್ಥಾನದ ಇಂಥವ್ ದೇವಸ್ಥಾನ ಇದ್ಮ್ಯಾಗ ಸಾಕಷ್ಟು ಹೂವಿನ ವ್ಯಾಪಾರಗಳು ನಡೀತಾರೆ ಸರ್. ಎಲ್ಲರಿಗೂ ಒಂದು ಅನುಕೂಲ ಸರ್. ಈಗ ಅವರು ನಮ್ಗೆ ಆರ್ಡರ್ ಮಾಡ್ತಾರೆ ಸರ್, ಮುಂಜಾನೆ 10 ಕೆಜಿ ಬೇಕು, 20 ಕೆಜಿ ಬೇಕು. ನಾವು ಎಲ್ಲ ಹೂವಿನ ವೆರೈಟಿಗಳು ಹಚ್ತೇವೆ ಸರ್, ಸೇವಂತಿಗೆ ಆಗ್ಬೋದು, ಚೆಂಡು ಆಗ್ಬೋದು, ಮಲ್ಲಿಗೆ ಆಗ್ಬೋದು, ದುಂಡು ಮಲ್ಲಿಗೆ ಆಗ್ಬೋದು, ಗುಲಾಬ್ ಆಗ್ಬೋದು, ಸುಗಂಧ ರಾಜ ಆಗ್ಬೋದು, ಇವೆಲ್ಲ ವೆರೈಟಿಗಳು ನಾವು ಸಣ್ಣ ಪ್ರಮಾಣದಾಗ ಹಚ್ತೇವೆ ಸರ್. ಆದ್ರೆ ಹೂವಿನ ಬೇಸಾದಾಗ ನನ್ಗೆ ಒಂದು ತಿಳುವಳಿಕೆ ಅಂದ್ರೆ ನಾವು 10 ಗುಂಟೆ ಅಷ್ಟೇ ಮಾಡ್ತೇವೆ ಸರ್, ದೊಡ್ಡ ಪ್ರಮಾಣದಾಗ ಮಾಡಲ್ಲ ಸರ್. ಒಂದ್ 10 ಗುಂಟೆ ಗುಲಾಬಿ ಹಚ್ಚದಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಬೇರೆ ವೆರೈಟಿ ಅದ್ರಾಗ ಮಿಕ್ಸ್ ಮಾಡಿ ಹಚ್ಚ ಸರ್, ಅದು ತೆಗೆದ ನಂತರ ತರಕಾರಿ ಅನ್ಕೆ ಮಾಡ್ಕೋಬಹುದು ಸರ್. ಅಂದ್ರೆ ಈ ಟೈಪ್ ನಾವು ಬೆಳೆಗಳು ಸಣ್ಣ ಪ್ರಮಾಣದಲ್ಲಿ ಮಾಡ್ತೇವೆ, ಎಕರೆವಾರಿ ಅಜಿಬತ್ ಮಾಡಲ್ಲ ಸರ್. ಲಾಸ್ ಆಗಬಾರದು, ಅಷ್ಟರದಾಗಿ ಮೇಂಟೈನ್ಸ್ ಸರಿಯಾಗಿ ಮಾಡಬೇಕು, ಅದ್ರ ಲಾಭ ತಗೋಬೇಕು. ಅಂದ್ರೆ ಎಷ್ಟು ಬೇಡಿಕೆ ಅದ ಅನ್ನೋದು ನಿಮಗೆ ಒಂದ್ ಅಂದಾಜ್ ಅದ? ಹೌದು ಸರ್. ಹೌದಾ? ಆ ಅಂದಾಜಿನ ಪ್ರಕಾರ ನೀವು ಬೆಳಿತಾ ಇದ್ದೀರಿ ಸರ್. ಅದೇ ಲೆಕ್ಕ ರೈತರೆಲ್ಲರೂ ಇಡಬೇಕು ಸರ್. ರೈತರಿಗೆ ನಾವು ಎಕರೆವಾರಿ ಸುಮ್ ಅಂದಾಜ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಸರ್. ಕಷ್ಟ. ಅವ್ರು ಮೊದಲು ಮಾರ್ಕೆಟಿಂಗ್ ಅಂದಾಜ್ ಮಾಡ್ಕೋಬೇಕು. ಅದೇ ಮಾರ್ಕೆಟ್ ಅಂದಾಜ್ ಮಾಡ್ಕೋಬೇಕು, ಯಾಕಂದ್ರೆ ಒಕ್ಕಲ್ತನ ಹೆಂಗ ಸರ್, ಮಾರ್ಕೆಟ್ ಬಿಟ್ಟು ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ರೈತನು ಮಾರ್ಕೆಟ್ದಾಗ ಇಳಿಬೇಕು ಸರ್, ಅವ ಸ್ವತಃನೇ ಮಾರಾಟ ಮಾಡೋದು ವಿಚಾರ ಮಾಡಬೇಕು. ನಾವು ಸ್ವಲ್ಪ ದಿನ ಹಾರಂಕೆ ಮಾಡಿ ಮಾರಾಟ ಮಾಡಿದ್ವಿ ಸರ್ ಈ ಹೂವಿನ ವ್ಯಾಪಾರದಾಗ, ಅವಾಗೆ ಪ್ರಚಲಿತ ಆಗ್ಬಿಟ್ಟು. ಈಗ ನೀವು ಹಾರಂಕೆ ಮಾರ ಮುಂದೆ ಮುಂದಿನ ವ್ಯಾಪಾರಸ್ಥರು ಏನ್ ಮಾಡ್ತಾನ, ನನಗೆ ಕೊಡೋಪ್ಪ ನಿನ್ಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ನಾವು ಈ ಒಂದು ಮಾರ್ಕೆಟ್ದಾಗ ನಾವು ಇಳಿಬೇಕ ಸರ್. ಸ್ವಂತ ರೈತರೇ ಮಾರ್ಕೆಟ್ದಾಗ ಬರ್ಬೇಕು ಸರ್. ನಮ್ ಕೃಷಿ ವಿಜ್ಞಾನ ಕೇಂದ್ರದವರು ಇದೇ ಒಂದು ಪಾಠ ಕಲಿಸ್ತಾರೆ. ನೀವು ಒಯ್ದು ಡೈರೆಕ್ಟ್ ಆಗಿ ಹೋಲ್ಸೇಲ್ ಅನ್ಕೆ ಕೊಡ್ಬೇಡ್ರಿ, ನಿಮ್ಮಲ್ಲಿ ರಿಟರ್ನ್ ಅನ್ಕೂತ ಮಾಡ್ರಿ. ಅವ್ರು ನಿಮ್ಮಲ್ಲಿ 10 ರೂಪಾಯಿ ಮಾರಿ ತಗೊಂಡ್ಕೆ 50 ರೂಪಾಯಿ ಮಾರ್ತ, ಅದೇ ನೀವು 40 ರೂಪಾಯಿ ಮಾರಿ ನಿಮ್ ಲಾಭದ ಅನ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಪರಿಪಾಠ ಸರ್. ಅಡ್ಡಿಲ್ಲ. ಅಂದ್ರೆ ಈಗ ನಿಮಗ ಹೂವ ಸಪ್ಲೈ ಮಾಡಬೇಕು ಅಂತಂದಾಗ ನೇರವಾಗಿ ನಿಮಗ ಗ್ರಾಹಕರಿಂದನೇ ಡಿಮ್ಯಾಂಡ್ ಬರ್ತದ ಅಂತೀರಿ? ಬರ್ತದೆ ಸರ್. ಈಗ ತಮ್ಮಲ್ಲಿ ತಾವು ದೇವಸ್ಥಾನಗಳ ಹೇಳಿದ್ರಿ ಅಥವಾ ಸಮಾರಂಭಗಳಿರ್ತಾವ ಅಂತಲ್ಲಿ ನೇರವಾಗಿ ನಿಮಗ ಕೇಳ್ತಾರಂತೀರಿ ಸರ್. ಈಗ ಹೆಂಗಂದ್ರೆ ಈಗ ನಿಮ್ಮ ಮನ್ಯಾಗ ಒಂದು ಫಂಕ್ಷನ್ ಅದ ತಿಳಿದ್ರಿ, ನಿಮ್ಗೊಂದು 20 ಕೆಜಿ ಹೂವ ಬೇಕು, ನಿಮ್ಮಲ್ಲಿ ಏನ್ ಆಸೆ ಇರ್ತಂದ್ರೆ ವೆರೈಟಿ ಸರಿಯಾಗಿ ಬರ್ತದ, ರೈತರ ಬಲ್ಲಿ ತಗೋಬೇಕನ್ನೋ ಒಂದು ಆಸೆ ಸರ್. ಈಗ ರೈತ ಹೆಂಗಿರ್ತಾರೆ, ಮುಗ್ಧ ರೈತ, ಅವ್ರಿಗೆ 1-2 ಕಿಲೋ ಎಕ್ಸ್ಟ್ರಾ ಕೊಟ್ಟರು ಅವ್ನು ಬಹಳ ಸಮಾಧಾನ ಇರ್ತದೆ, ಮತ್ತೆ ಮಾಲ್ನು ಫ್ರೆಶ್ ಬಂದ್ಬಿಡ್ತಾ ನಾವು ನಿಮ್ಮ ಮನೆ ತಂದು ಕೊಟ್ಬಿಡ್ತೀವಿ ಸರ್. ಈ ಗುಲ್ಬರ್ಗ ನಾವು ಡೈಲಿ ಬರೋದಿರ್ತದೆ ಸರ್, ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಫೋನ್ ನಂಬರ್ ಕೊಟ್ಟರೆ ನಿಮ್ ತಂದು ಈ ಮಾರ್ಕೆಟ್ದಾಗ ಇದು ಕೊಟ್ಬಿಡ್ತೀವಿ ಸರ್. ಇದು ಒಂದು ಡೈರೆಕ್ಟ್ ಆಗಿ ರೈತರದಿಂದ ಮತ್ತೆ ಗ್ರಾಹಕರಿಗೆ ನೇರವಾಗಿ ನೀವು ಸಂಪರ್ಕದೊಳಗೆ ಇರ್ತೀರಿ. ಹೌದು ಸರ್. ಮತ್ತೆ ನೀವು ಸಪ್ಲೈ ಮಾಡೋದು ಹೆಂಗ್ ಮಾಡ್ತೀರಿ?

ಪೂಜೆ ಕ್ಷೇತ್ರೇ ಕಾಲಕ ಗುರುವಿನ ಗುರು ಆಶೀರ್ವಾದಿರು ತನಕ ಗುರುವಿನ ಗುರು ಆಶೀರ್ವಾದಿರು ತನಕ ತರ್ಕೆಟ್ಟ ನಡಿಯಪ್ಪ ತಾಯಿ ಚರಣಕ ತಾಯಿ ಸೇವಾ ಮಾಡು ತಾಯಿಗೆ ಮಗ ಇದ್ದ ಒಬ್ಬ ಘಾತಕ ನಿಶದಾಗ ತಾಯಿನ ಕಳೆದಾನು ಕಟಕ ಪತ್ರಾಂಕವಾದಿತ್ ರಾಜನ ತನಕ ಪತ್ರಾಂಕವಾದಿತ್ ರಾಜನ ತನಕ ಈ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ ತಾಯಿ ಸೇವಾ ಮಾಡು ಜಾನಪದ ಸಂಗೀತದಲ್ಲಿ ಸೋನವ ಭೋಜಪೂಳ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ.